ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ತೆಂಗು ಒಂದು ಬಹುಮುಖ್ಯವಾದ ವಾಣಿಜ್ಯ ಬೆಳೆಯಾಗಿದೆ. ಇತ್ತೀಚಿನ ದಿನದಲ್ಲಿ ತೆಂಗು ಯಥೇಚ್ಛವಾಗಿ ರೋಗ ಮತ್ತು ಕೀಟಗಳ ಬಾಧೆಗೆ ತುತ್ತಾಗುತ್ತಿದೆ. ಇದರಿಂದಾಗಿ ರೈತರು ಅತಿ ಹೆಚ್ಚು ನಷ್ಟ ಅನುಭವಿಸ್ತಾ ಇದ್ದಾರೆ. ಈ ನಷ್ಟವನ್ನು ಸರಿದೂಗಿಸಲು ಮಿಶ್ರ ಬೆಳೆಗಳನ್ನು ಬೆಳೆಸುವುದು ಅತಿ ಮುಖ್ಯವಾಗಿದೆ. ತೆಂಗಿನ ಬೆಳೆಯ ಜೀವನ ಸರತಿಯಲ್ಲಿ ಅದರ ಎತ್ತರ ಮತ್ತು ವಿಸ್ತಾರ ಕ್ಕನುಗುಣವಾಗಿ ಮೂರು ವಿಧಗಳಾಗಿ ವಿಂಗಡಿಸಬಹುದು. ನೆಟ್ಟ ಸಮಯದಿಂದ 8 ವರ್ಷದವರೆಗಿನ ತೆಂಗು. ಈ ಸಮಯದಲ್ಲಿ ತೆಂಗಿನ ಗಿಡವು ಭೂಮಿಯನ್ನು ಹೆಚ್ಚು ಆವರಿಸಿರುವುದಿಲ್ಲ. ತೆಂಗಿನ ಬೆಳೆಯ ಬೇರಿನ ಬೆಳವಣಿಗೆ 1 ಮೀಟರ್ ವ್ಯಾಸದಲ್ಲಿ ಮಾತ್ರ ಆವರಿಸಿರುತ್ತದೆ ಹಾಗೂ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಉಪಯೋಗವಾಗದೆ ನಷ್ಟವಾಗಿರುತ್ತದೆ. ಇಂತಹ ತೋಟದಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ವಾರ್ಷಿಕ ಬೆಳೆಗಳನ್ನು ಬೆಳೆಯಬಹುದು. ಅಂತರ ಬೆಳೆಗಳನ್ನು ಬೆಳೆಯುವಾಗ ತೆಂಗಿನ ಬುಡದಿಂದ 1 ಮೀಟರ್ ವ್ಯಾಸದಲ್ಲಿ ಯಾವ ಬೆಳೆಗಳನ್ನು ಬೆಳೆಯಬಾರದು. ನಾವು 8 ವರ್ಷದವರೆಗೆ ಬೆಳೆಯುವ ಬೆಳೆಗಳು ಇಂತಿವೆ: ದ್ವಿದಳ ಧಾನ್ಯಗಳು, ತರಕಾರಿ ಬೆಳೆಗಳು, ಹಣ್ಣುಗಳಲ್ಲಿ ಪಪ್ಪಾಯ, ಪೈನಾಪಲ್, ಅದಲ್ಲದೆ ಸಾಂಬಾರು ಬೆಳೆಗಳು, ಅರಶಿನ, ಶುಂಠಿಗಳನ್ನು ಬೆಳೆಯಬಹುದಾಗಿದೆ. 8 ವರ್ಷದಿಂದ 25 ವರ್ಷದವರೆಗಿನ ತೆಂಗಿನಲ್ಲಿ ಎಲೆಗಳು ಬೆಳೆದಿರುತ್ತದೆ. ಅತಿ ಹೆಚ್ಚಿನ ಪ್ರದೇಶವನ್ನು ಆವರಿಸಿಕೊಂಡಿರುತ್ತದೆ. ಅದರ ಗಾತ್ರ ಕೂಡ ದೊಡ್ಡದಾಗಿರುತ್ತದೆ ಹಾಗೂ ಭೂಮಿಯನ್ನು ಹೆಚ್ಚು ಆವರಿಸಿಕೊಂಡಿರುತ್ತದೆ. ಆದುದರಿಂದ ಸೂರ್ಯನ ಕಿರಣಗಳ ಸದ್ಬಳಕೆ ಸ್ವಲ್ಪ ಜಾಸ್ತಿನೇ ಇರುತ್ತದೆ. ಆಮೇಲೆ ಭೂಮಿಗೆ ಸೂರ್ಯನ ಕಿರಣಗಳ ಬೀಳುವಿಕೆ ಕಡಿಮೆಯಾಗಿರುತ್ತದೆ. ಇಂಥ ಸಮಯದಲ್ಲೂ ನಾವು ತರಕಾರಿ ಬೆಳೆಗಳನ್ನು ಅಂತರ ಬೆಳೆಗಳಾಗಿ ಬೆಳೆಯಬಹುದಾಗಿದೆ. ಅದಲ್ಲದೆ 25 ವರ್ಷದ ನಂತರದ ತೆಂಗಿನ ತೋಟದಲ್ಲಿ ತೆಂಗಿನ ಮರವು ಎತ್ತರವಾಗಿ ಬೆಳೆದಿರುತ್ತದೆ ಹಾಗೂ 75% ಬೇರುಗಳು 1.8 ಮೀಟರ್ ವ್ಯಾಸದಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಈ ಬೆಳೆಯನ್ನು ಏಕ ಬೆಳೆಯಾಗಿ ಬೆಳೆಯುವುದರಿಂದ ಪ್ರತಿ ವರ್ಷ 25% ಭೂಮಿ ಮಾತ್ರ ಉಪಯೋಗಿಸಲ್ಪಡುತ್ತದೆ ಹಾಗೂ ಸೂರ್ಯನ ಕಿರಣಗಳ 40-50% ಉಪಯೋಗವಾಗದೆ ಭೂಮಿಯ ಮೇಲೆ ತಲುಪುತ್ತದೆ. ಈ ಅವಧಿಯಲ್ಲಿ ವಿವಿಧ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ತೆಂಗಿನ ತೋಟದಲ್ಲಿ ಉಪಯೋಗವಾಗದೆ ಉಳಿದ ಭೂಮಿ ಮತ್ತು ಸೂರ್ಯನ ಕಿರಣಗಳನ್ನು ಸಂಪೂರ್ಣ ಉಪಯೋಗಿಸಿಕೊಳ್ಳಲು ಮಿಶ್ರ ಬೆಳೆ ಹಾಗೂ ಮಿಶ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಬಹು ಸೂಕ್ತ. ನಾವು ಈ 25 ವರ್ಷದ ನಂತರದ ತೆಂಗಿನ ತೋಟದಲ್ಲಿ ಕೋಕೋ, ಪೆಪ್ಪರ್, ಜಾಯಿಕಾಯಿ, ಆಲ್ ಸ್ಪೈಸ್ ಅಥವಾ ಸರ್ವ ಸಾಂಬಾರು, ವೆನಿಲ್ಲಾ, ನುಗ್ಗೆ, ಕರಿ ಲೀಫ್ ಮತ್ತು ಕಾಫಿಯನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದಾಗಿದೆ. ಇದರಿಂದ ರೈತರು ಅತಿ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ. ಇದಲ್ಲದೆ ಕೆಲವೊಂದು ಹುಲ್ಲಿನ ಬೆಳೆಗಳು ಲೈಕ್ ಗಿನಿ ಹುಲ್ಲು, ಹೈಬ್ರಿಡ್ ನೇಪಿಯರ್ ಹುಲ್ಲು ಸಹ ಬೆಳೆಯಬಹುದಾಗಿದೆ. ಹೂವಿನ ಬೆಳೆಗಳಾದ ಆಸ್ಟರ್, ಚೆಂಡು ಹೂವು, ಮಲ್ಲಿಗೆ, ಆಂಥೂರಿಯಂ, ಗ್ಲಾಡಿಯೋಲಸ್ ಅನ್ನು ಸಹ ಬೆಳೆಯಬಹುದು. ಅದಲ್ಲದೆ ಔಷಧೀಯ ಸಸ್ಯಗಳಾದ ನೆಲಬೇವು, ತುಳಸಿ, ನಾಗದಾಳಿ, ಪಚೌಲಿ, ಅರೋರೂಟ್, ಲಾವಂಚ, ನಿಂಬೆ ಹುಲ್ಲು ಇಂಥ ಬೆಳೆಗಳನ್ನು ಬೆಳೆಯುವುದು ಸೂಕ್ತವಾಗಿದೆ. ಇವು ಅಧಿಕ ಇಳುವರಿಯನ್ನು ಪಡೆಯಲು ಸಹಾಯಕವಾಗುತ್ತದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂತ ಹೇಳಿದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ಮೊಬೈಲ್ ಸಂಖ್ಯೆ 9663282816. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಇನ್ನು ಮುಂದೆ ಕೇಳಿ, ಜೈವಿಕ ಪೀಡೆಗಳು ಮತ್ತು ಕೃಷಿಯಲ್ಲಿ ಅವುಗಳ ಮಹತ್ವ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಟಿಜಿ ಅವಿನಾಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಪೀಡೆ ನಾಶಕಗಳು ಮತ್ತು ಕೃಷಿಯಲ್ಲಿ ಅವುಗಳ ಮಹತ್ವ, ಇದರ ಬಗ್ಗೆ ನಾವು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ಟಿಜಿ ಅವಿನಾಶ್ ಅವರು. ನಮಸ್ಕಾರ ಅವಿನಾಶ್ ಅವರಿಗೆ. ನಮಸ್ಕಾರ ಸರ್, ನಿಮಗೂ ಕೂಡ ವಂದನೆಗಳು, ಜೊತೆಗೆ ಎಲ್ಲ ರೈತ ಬಾಂಧವರಿಗೂ ಕೂಡ ವಂದನೆಗಳು. ಅವಿನಾಶ್ ಅವರೇ, ಈಗ ನಾವು ಕೃಷಿಯಲ್ಲಿ ಸಾಕಷ್ಟು ಈ ಪೀಡೆನಾಶಕಗಳನ್ನು ಬಳಸ್ತೀವಿ, ಅವು ರಾಸಾಯನಿಕ ಇರ್ಬೋದು, ಬೇರೆ ಸಾವಯವ ಇದರಲ್ಲೂ ಕೆಲವೆಲ್ಲ

ಕನಿಷ್ಠ ಹಾಗೂ ಗರಿಷ್ಠ 2,269 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಲ್ಗೆ 1,200 ರೂಪಾಯಿಯಿಂದ 1,800 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಲ್ಗೆ 3,700 ರೂಪಾಯಿಯಿಂದ 9,229 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ. ಹತ್ತಿ DCH ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಯಿಂದ ಗರಿಷ್ಠ 11,309 ರೂಪಾಯಿಗಳು. ಚನ್ನಗಿರಿಯ ಮಾರುಕಟ್ಟೆ ಧಾರಣೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 49,099 ರೂಪಾಯಿಯಿಂದ ಗರಿಷ್ಠ 53,799 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ 4,000 ರೂಪಾಯಿಯಿಂದ 8,000 ರೂಪಾಯಿಗಳು. ಬೂದುಗುಂಬಳಕಾಯಿ ಕನಿಷ್ಠ 800 ರೂಪಾಯಿಯಿಂದ 1,200 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ 5,000 ರೂಪಾಯಿಯಿಂದ 5,500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ 2,500 ರೂಪಾಯಿಯಿಂದ 3,000 ರೂಪಾಯಿಗಳು. ಹುರುಳಿಕಾಳು ಬೀನ್ಸ್ ಹೋಲ್ ಕ್ವಿಂಟಾಲ್ಗೆ 3,500 ರೂಪಾಯಿಯಿಂದ 4,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ 1,800 ರೂಪಾಯಿಯಿಂದ 2,200 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ 2,500 ರೂಪಾಯಿಯಿಂದ 3,000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ 1,200 ರೂಪಾಯಿಯಿಂದ 1,800 ರೂಪಾಯಿಗಳು. ಬದನೆಕಾಯಿ ರೌಂಡ್ ಕ್ವಿಂಟಾಲ್ಗೆ 600 ರೂಪಾಯಿಯಿಂದ 1,000 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ 3,500 ರೂಪಾಯಿಯಿಂದ 4,000 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ 600 ರೂಪಾಯಿಂದ 800 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ 5,000 ರೂಪಾಯಿಂದ 6,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ 3,000 ರೂಪಾಯಿಂದ 4,000 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ 1,000 ರೂಪಾಯಿಂದ 1,500 ರೂಪಾಯಿಗಳು. ಸಪೋಟ ಕ್ವಿಂಟಾಲ್ಗೆ 2,000 ರೂಪಾಯಿಂದ 3,000 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ 1,600 ರೂಪಾಯಿಂದ 2,000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,500 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಾಲ್ಗೆ 3,000 ರೂಪಾಯಿಂದ 3,500 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,500 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ 1,000 ರೂಪಾಯಿಂದ 1,500 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ 3,500 ರೂಪಾಯಿಂದ 4,000 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ 2,200 ರೂಪಾಯಿಂದ 2,500 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 3,000 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ 500 ರೂಪಾಯಿಂದ 1,600 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ 1,000 ರೂಪಾಯಿಂದ 2,000 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ 1,000 ರೂಪಾಯಿಂದ 2,000 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ 2,000 ರೂಪಾಯಿಂದ 3,000 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಾಲ್ಗೆ 1,800 ರೂಪಾಯಿಂದ 2,200 ರೂಪಾಯಿಗಳು. ಮೂಲಂಗಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,500 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಾಲ್ಗೆ 2,800 ರೂಪಾಯಿಂದ 3,200 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ 1,800 ರೂಪಾಯಿಂದ 2,200 ರೂಪಾಯಿಗಳು. ಸುವರ್ಣಗಡ್ಡೆ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ 800 ರೂಪಾಯಿಂದ 1,200 ರೂಪಾಯಿಗಳು. ಕಲ್ಲಂಗಡಿ ಕ್ವಿಂಟಾಲ್ಗೆ 1,000 ರೂಪಾಯಿಂದ 1,500 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,189 ರೂಪಾಯಿಂದ ಗರಿಷ್ಠ 2,740 ರೂಪಾಯಿಗಳು. ಹತ್ತಿ NH44 ಹತ್ತಿ ಕ್ವಿಂಟಾಲ್ಗೆ 8,696 ರೂಪಾಯಿಂದ 10,000 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1,725 ರೂಪಾಯಿಂದ 2,399 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1,806 ರೂಪಾಯಿಂದ 2,612 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1,806 ರೂಪಾಯಿಂದ 2,612 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ 2,650 ರೂಪಾಯಿಂದ 2,833 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ 3,339 ರೂಪಾಯಿಂದ ಗರಿಷ್ಠ 7,051 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು. ಈ ಆಕಾಶವಾಣಿನ ನಾನು ಹ್ಯಾಕ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8 7 8 7 0 0 0 0 1 0 1 4 2 4 2 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2 ಅಷ್ಟೇ ಸುಲಭ. ಈಗ ಪ್ರಕಟಣೆಗಳು. ಪಿಎನ್ ಕಿಸಾನ್ ಯೋಜನೆಯಡಿ ಇನ್ನು ಮುಂದೆ ಕೇಂದ್ರ ಸರ್ಕಾರದ ಆರ್ಥಿಕ ನೆರವು ಪಡೆಯಲು ಈ KYC ಮಾಡುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ. ಇದಕ್ಕೆ ಇದೇ ತಿಂಗಳ 31 ಕೊನೆಯ ದಿನಾಂಕವಾಗಿರುತ್ತದೆ. ಆದ ಕಾರಣ ಪ್ರತಿ ಫಲಾನುಭವಿ ರೈತರು ಈ KYCಯನ್ನು ತಪ್ಪದೇ ಕೊನೆಯ ದಿನಾಂಕದೊಳಗಾಗಿ ಮಾಡಿಸುವುದು ಅವಶ್ಯವಾಗಿರುತ್ತದೆ. ಪಿಎಂ ಕಿಸಾನ್ ಫಲಾನುಭವಿಗಳು pmkisan.gov.in ವೆಬ್ಸೈಟ್ಗೆ ಭೇಟಿ ನೀಡಿ ಆಧಾರ್ ಸಂಖ್ಯೆ ಹಾಗೂ ಮೊಬೈಲ್ ಸಂಖ್ಯೆ ನಮೂದಿಸಬೇಕು. ಮೊಬೈಲ್ ಸಂಖ್ಯೆಗೆ ಬರುವ OTPಯನ್ನು ನಮೂದಿಸಿ ಉಚಿತವಾಗಿ ಈ KYC ಮಾಡಬಹುದಾಗಿದ್ದು, ಆಧಾರ್ ಸಂಖ್ಯೆಗೆ ಮೊಬೈಲ್ ನಂಬರ್ ಜೋಡಣೆಯಾಗದ ರೈತರು ಅಥವಾ OTP ಸೃಜನೆಯಾಗದ ರೈತರು ಹತ್ತಿರದ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಒನ್ ಸೇವಾ ಕೇಂದ್ರ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಆಧಾರದ ಮೇಲೆ ಈ KYC ಮಾಡಲು ಅವಕಾಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ, ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ, ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ. ಬುದ್ಧಿಯ ಮಾಡಬ್ಯಾಡವೋ ಕೆಟ್ಟು ಹೋದಿ ಬದನೆಕಾಯಿ, ಕೆಟ್ಟ ಬುದ್ಧಿಯ ಮಾಡಬ್ಯಾಡವೋ ಕೆಟ್ಟು ಹೋದಿ ಬದನೆಕಾಯಿ, ಸುತ್ತಮುತ್ತಲೂ ಎತ್ತು ಬೆಳೆಯದೆ, ಸುತ್ತಮುತ್ತಲೂ ಎತ್ತು ಬೆಳೆಯದೆ ಆಗು ಬೇಲಿ ತೊಂಡೆಕಾಯಿ, ನೀನಾಗು ಬೇಲಿ ತೊಂಡೆಕಾಯಿ. ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ, ಮೂರು ಕಣ್ಣಿನ ತೆಂಗಿನಕಾಯಿ, ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ. ಇದುವರೆಗೂ ಜನಪದ ಗೀತೆ ಒಂದನ್ನ ಕೇಳಿದಿರಿ. ದಾವಣಗೆರೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಹಾಗೂ ಮೋಡ ಮುಸುಕಿದ ವಾತಾವರಣದಿಂದ ಮುಸುಕಿನ ಜೋಳ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅತಿ ಅಗತ್ಯದ ಕ್ರಮವಾಗಿದೆ. ಮಣ್ಣಿನ ತೇವಾಂಶದ ಹೆಚ್ಚಳದಿಂದಾಗಿ ಸಸ್ಯದ ಬೇರುಗಳು ಉಸಿರಾಟದ ಕ್ರಮಕ್ಕೆ ತೊಂದರೆಯಾಗುತ್ತದೆ ಹಾಗೂ ಸಸ್ಯದ ಆಹಾರೋತ್ಪಾದನೆ ಕುಂಠಿತವಾಗುತ್ತದೆ. ಸಸ್ಯವು ತನಗೆ ಬೇಕಾದ ಪೋಷಕಾಂಶಗಳನ್ನು ಮಣ್ಣಿನಿಂದ ತೆಗೆದುಕೊಂಡು ಬೆಳೆಯಲು ಕಷ್ಟ ಸಾಧ್ಯವಾಗುತ್ತದೆ. ಆದುದರಿಂದ ರೈತರು ಮುಸುಕಿನ ಜೋಳದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡಲು ಕೋರಿದೆ. ಜಮೀನಿನಲ್ಲಿ ನಿಂತ ಹೆಚ್ಚಾದ ನೀರನ್ನು ಅಲ್ಲಲ್ಲಿ ಕಾಲುವೆಗಳನ್ನು ಮಾಡಿ ಸುರಕ್ಷಿತವಾಗಿ ಹೊರಹಾಕುವುದು, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಲ್ಲಿ ಇದು ಸಾರಜನಕದ ಕೆಂಪಾಗಿ ಕಾಣುತ್ತಿದ್ದಲ್ಲಿ ಇದು ರಂಜಕದ ಕೊರತೆಯಾಗಿರುತ್ತದೆ. ಎಲೆಯ ಅಂಚಿನಲ್ಲಿ ಹಾಗೂ ಮಧ್ಯದ ಭಾಗದಲ್ಲಿ ಬಿಳಿಯ ಪಟ್ಟಿಗಳು ಕಾಣುತ್ತಿದ್ದರೆ ಇದು ಸತುವಿನ ಕೊರತೆಯಾಗಿರುತ್ತದೆ. ಪೋಷಕಾಂಶದ ನಿರ್ವಹಣೆಗಾಗಿ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ 19 ಆಲ್ ಹಾಗೂ 5 ಗ್ರಾಂ 13.045 ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರದ ಜೊತೆ ಪ್ರತಿ ಲೀಟರ್ ನೀರಿಗೆ 5 ಮಿಲಿಲೀಟರ್ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಬೆರೆಸಿ ಬೆಳೆಗೆ ಸಿಂಪರಣೆ ಮಾಡುವುದು. ಸತುವಿನ ಕೊರತೆ ಹೆಚ್ಚಾಗಿದ್ದಲ್ಲಿ ಜಿಂಕ್ ಸಲ್ಫೇಟನ್ನು ಪ್ರತಿ ಲೀಟರ್ ನೀರಿಗೆ